ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗ ಸ್ವತಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಧರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ, ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಹೂವಿನ ಬೆಳೆಗಳ ಬೇಸಾಯಕ್ಕೆ ಇರುವ ಅವಕಾಶಗಳು ಮತ್ತು ಅದರ ಲಾಭದಾಯಕತೆ ಕುರಿತು ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಈಗ ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ, ಸಮಪಾಲಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಮತ್ತು ಅದರ ಲಾಭದಾಯಕತೆ ಕುರಿತು ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನವನ್ನ. ರಾಯಚೂರು ಜಿಲ್ಲೆಯಲ್ಲಿ ಹೂವಿನ ಬೇಸಾಯಕ್ಕೆ ಇರತಕ್ಕಂಥ ಅವಕಾಶಗಳು ಬೆಳೆಯುವುದಾದರೆ ರೈತರು ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರು, ಅದರಲ್ಲಿ ವಿಶೇಷವಾಗಿ ಈ ಒಂದು ಫ್ಲವರ್ಸ್ ಕಲ್ಟಿವೇಷನ್ದಲ್ಲಿ ಸಾಕಷ್ಟು ಒಂದು ಪರಿಣಿತಿಯನ್ನು ಹೊಂದಿದಂಥ ಡಾಕ್ಟರ್ ಅಶೋಕ್ ಹೂಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಹೇಳಿ ಸರ್, ಮೊದಲನೇದಾಗಿ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಹೂವಿನ ಬೇಸಾಯ ಮೊದಲು ಮಾಡ್ತಾಯಿದ್ರು, ವಿಶೇಷವಾಗಿ ಮಲ್ಲಿಗೆಗೆ ಬಂದಾಗ ಭಾಳಷ್ಟು ಇತ್ತು. ಈಗ ಒಂದು 10 ವರ್ಷ ಹಿಂದೆ ತಮಗೆ ಏನಿಸ್ತದೆ, ಹೂವಿನ ಒಂದು ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾಯಿದೆ ಅಂತೀರ, ಕಡಿಮೆ ಆಗ್ತಾಯಿದೆ ಅಂತೀರ? ಸರ್, ನಾನು ಅದಕ್ಕೆ ಹೋಗುತ್ತ ಮೊದಲು ಸ್ವಲ್ಪ ಕರ್ನಾಟಕದಲ್ಲಿ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಲ್ಲಿ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಒಳ್ಳೆಯದು. ಈಗ ಕರ್ನಾಟಕದಲ್ಲಿ ಇವಾಗ ನಮಗೆ 18,000 ಹೆಕ್ಟರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗುತ್ತಿದೆ. 18,000 ಹೆಕ್ಟರ್ನಲ್ಲಿ ಹೆಕ್ಟರ್ದಲ್ಲಿ ಸೊ ಇದು ಈಗ 14 ಕಾಂಟ್ರಿಬ್ಯೂಷನ್ ಆಯ್ತಿರೋದು. ಈಗ ಈ ಹೂ ಬೆಳೆಗಳಾದ ಗುಲಾಬಿ, ಸುಗಂಧಿ ಆಗುತ್ತಿದ್ದು ಹಾಗೂ ಇವುಗಳಲ್ಲಿ ಆಸ್ಟರ್, ದಾಸವಾಳ, ಚಂಪಕ ಈ ಹೂಗಳನ್ನು ಬೆಳಗಾವಿಯಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ. ಮತ್ತು ಚೆಂಡು ಇನ್ನು ನೋಡಿದ ಪ್ರಕಾರ ಬಿಜಾಪುರದಲ್ಲಿ ಜಾಸ್ತಿ ಇದನ್ನ ಬೆಳೆ 1.5 ಲಕ್ಷ ಟನ್ ಉತ್ಪಾದನೆ ಇದೆ ಹೂವಿನ ಉತ್ಪಾದನೆ ಇರುವುದು. ಇದನ್ನು ಹೂವಿನ ಕ್ಷೇತ್ರ 1.5 ರಷ್ಟು ಇದೆ, ಶೇಕಡ 1.5 ಇದೆ ಇದರಲ್ಲಿ. ಸೊ ಇದರಿಂದ 300 ಕೋಟಿ ವ್ಯವಹಾರ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ. ಆಮೇಲೆ ಈಗ ಒಬ್ಬ ರೈತನಿಗೆ 1/2 ಎಕರೆ ಸುಮಾರು 50,000 ಕುಟುಂಬಗಳು ಅವಲಂಬನೆ ಪಡೆದಿವೆ. ಮತ್ತು ಸುಮಾರು 2 ಲಕ್ಷ ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಬಿಸ್ನೆಸ್. ಈಗ ನಮ್ಮದು ಹೂವಿನ ವ್ಯಾಪಾರದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇದರ ಜೊತೆಗೆ ಇತ್ತಿತ್ತಲಾಗಿ ಸಂರಕ್ಷಣೆ ಬೇಸಾಯ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ನಾವು ಹೇಳ್ತಾ ಇದ್ದಾವಲ್ಲ. ಸೊ ಇದರಲ್ಲಿ ಗುಲಾಬಿ, ಜರ್ಬೇರ, ಕಾರ್ನೇಷನ್ನು ಇದರಲ್ಲಿ 30 ದೊಡ್ಡ ಕಂಪನಿಗಳು ಮತ್ತು 200 ಸಣ್ಣ ಘಟಕಗಳು ಯೂನಿಟ್ಸ್ ಅಂತ ಹೇಳ್ತಾವಲ್ಲ. ಆಮೇಲೆ ಇನ್ನೊಂದು ನಾವು ಹೇಳ್ಬೇಕಂದ್ರೆ ದೆಹಲಿಯಲ್ಲಿರುವ ಹೂವಿನ ಮಾರ್ಕೆಟ್ ಏಷ್ಯಾದಲ್ಲೇ ದೊಡ್ಡದಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನು ಅದಕ್ಕೆ ದೊಡ್ಡದು ಅಂತ ಹೇಳ್ತಾರೆ ಹೂವಿನ ಮಾರುಕಟ್ಟೆ. ಹೂವಿನ ಮಾರುಕಟ್ಟೆ ಇನ್ನ ನೋಡ್ರಿ, ಇಷ್ಟೆಲ್ಲ ಒಂದು ಹೂವಿನ ಬೇಸಾಯದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ ಇದೆ ನಮ್ಮ ಕರ್ನಾಟಕದಲ್ಲಿ. ಇನ್ನು ರಾಯಚೂರು ಜಿಲ್ಲೆಗೆ ಬಂದಾಗ ಏನಂತೀರಿ? ರಾಯಚೂರು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೂವಿನ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತೀರೋ, ಕಡಿಮೆ ಆಗ್ತಾ ಇದೆ ಅಂತೀರೋ, ಮತ್ತು ಇಲ್ಲಿ ಯಾವ ರೀತಿ ಅವಕಾಶ ಇದ್ದಾವೆ ಜಿಲ್ಲೆಯಲ್ಲಿ? ಸೊ ಈಗ ನಾವು ರಾಯಚೂರು ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈಗ ಏರಿಯಾ ಕಡಿಮೆ ಐತ್ರಿ ಭಾಳ. ಸೊ ಮಲ್ಲಿಗೆ ಅಂತ ಬರೀ 60 hectares, ಕನಕಾಂಬರ 30 hectares, ಚೆಂಡು 71 hectares, ಗುಲಾಬಿ 60 hectares, ಸೇವಂತಿಗೆ 52 hectares ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದು ಆ್ಯಕ್ಚುಲಿ ಕಡಿಮೆ ಆಯಿತು. ಸೊ ಈಗ ನಾವು ಬೇರೆ ಈಗ ಜಿಲ್ಲೆಗಳು ನೋಡಿದರೆ ಕೋಲಾರ ಮತ್ತು ತುಮಕೂರು ಶೇಕಡ 10% ಅದಾವೆ ಅದರಲ್ಲಿ. ಆಮೇಲೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಪಟ್ಟಣ ಹೂವಿನ ಉತ್ಪಾದನೆ ಆಗ್ತಾ ಇದೆ ಕರ್ನಾಟಕ ತೆಗೆದುಕೊಂಡ ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರದಲ್ಲಿ ಒಂದಕ್ಕಿಂತ ಕಡಿಮೆ ಐತಿ, ಒಂದಕ್ಕಿಂತ ಪ್ರತಿಶತ ಒಂದಕ್ಕಿಂತ ಕಡಿಮೆ ಐತಿ. ಅಲ್ಲಿ ಬೇರೆ ಕಡೆ 10% ಜಾಸ್ತಿ ಜಾಸ್ತಿ ಇದೆ ಎರಡು ಜಿಲ್ಲೆಯಲ್ಲಿ. ಮಲ್ಲಿಗೆಯಲ್ಲಿ ಬಹಳ ಬೆಳೀತಾ ಇದ್ರು ರೈತರು. ಅಲ್ಲ ಆಕ್ಚುಲಿ ಇದು ನೋಡಿರೇ ಈಗ ಅದು ಕಡಿಮೆ ಆಗಿಲ್ಲ, ಬಟ್ ಅದು ಕ್ಷೇತ್ರನೇ ಆಕ್ಚುಲಿ ಅಷ್ಟೇ ಐತೆ. ಇನ್ನು ಮೊದಲು ಇನ್ನೂ ಕಡಿಮೆ ಇತ್ತು, ಈಗ ಅದು ಜಾಸ್ತಿ ಆಗ್ತಾ ಇಲ್ಲ. ಜಾಸ್ತಿ ಏನು ಅಂದ್ರೆ ಈಗ ನಮ್ಮಲ್ಲಿ ರೈತರು ಈಗ ನೀರಾವರಿ ಭತ್ತನ್ನು ಬೆಳಿತಾ ಇದಾರೆ. ಅದಕ್ಕೆ ಅವ್ರಿಗೆ ಆಳುಗಳ ಸಮಸ್ಯೆ ಇರ್ಬೋದು. ಅದಕ್ಕೆ ಇಲ್ಲಿ ಇದಕ್ಕೆ ನಮ್ಗೆ ಆಳ ಭಾಳ ಬೇಕಾಗ್ತದ್ರಿ ನಮ್ಗೆ ಈ ಹೂವಿನ ಇದಕ್ಕೆ. ಅದಕ್ಕೆ ಹೂವು ಇರಲಿಕ್ಕೆ ಭಾಳಷ್ಟು ಆಳುಗಳು ಬೇಕಾಗ್ತವೆ. ಆ ಕಾರಣದಿಂದನೇ ಮೋಸ್ಟ್ಲಿ ಇದು ಏರಾ ಜಾಸ್ತಿ ಆಗಿಲ್ಲೋ ಅಂತ ನಮ್ಗೆ ಅನಿಸ್ತಾ ಇದೆ. ಬಟ್ ಇದು ಸ್ಕೋಪ್ ಐತ್ರಿ ಮುಂದೆ ಮಾಡಲಿಕ್ಕೆ ರೈತರು ಹೋಗ್ಬೋದು. ಅಂದರೆ ಹೂ ಬೆಳೆ ಈಗ ಈಗ ನಮ್ಮಲ್ಲೇನೆ ನೋಡ್ರಿ, ಈಗ ಇತ್ತಿತ್ತಲಾಗಿ ಮೊದಲು ಭಾಳ ಇದ್ದಿಲ್ಲ, ಒಂದು 10-15-20 years ನೋಡಿದ್ರೆ ಹೂವಿನ ಬಳಕೆ ಭಾಳ ಕಡಿಮೆ ಇತ್ತು. ಬಟ್ ಈಗ ನಾವೆಲ್ಲ ನೋಡಿ ಎಲ್ಲ ಧಾರ್ಮಿಕ ಇರ್ಬೋದು, ಜಾತ್ರೆಗಳು ಇರ್ಬೋದು, ಆಮೇಲೆ ಯಾವ್ದು ಹುಟ್ಟುಹಬ್ಬ ಇರ್ಬೋದು, ಪ್ರತಿಯೊಂದು ಫಂಕ್ಷನ್ ಪೂಜೆ ನಮಸ್ಕಾರಗಳು ಅದು ಈ ಮೊದಲು ಭಾಳ ಲಿಮಿಟೆಡ್ ಇತ್ತು. ಏನೋ ಗೊತ್ತಿಲ್ಲ ಅದು ಏನದು ನಾವು ಹಣದ ಸಲುವಾಗಿ ಏನೋ ಇದು ಇರ್ದು ಇರ್ಬೋದು. ಬಟ್ ಈಗ ಅದು ಯಾವುದೋ ಲೆಕ್ಕಕ್ಕಿಲ್ಲ, ಬಟ್ ಜಾಸ್ತಿ ಉಪಯೋಗ ಮಾಡ್ತಾ ಇದಾರೆ. ಇವನ್ನು ಈ ಮದುವೆ ಅಂತಂದ್ರೂ ಏನದು ಸಿಕ್ಕಾಬಿಟ್ಟು ನೋಡಿದ್ರೆ ಈಗ ನಮ್ಮಲ್ಲಿ ಜಾಸ್ತಿ ಅವಕಾಶ ಐತಿ, ಆದ್ರೆ ಬೆಳಿಲಿಕ್ಕೆ ಮುಂದೆ ಬರಬೇಕಾಗಿದೆ. ಮುಂದೆ ಬರಬೇಕು ರೈತರಿಗೆ ಅದರ ಬಗ್ಗೆ ಆಸಕ್ತಿ ತರಲಿಕ್ಕೆ ಕೆಲವೊಂದು ತರಬೇತಿಗಳು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನಗಳಾಗಬೇಕಾಗಿದೆ. ಇನ್ನು ಇದು ಲಾಭ ಖಂಡಿತ ಲಾಭ ಹೂವಿನ ಬೇಸದಲ್ಲಿ ಬರ್ತದಂತೀರ ತಾವು ಹೇಗೆ? ಇಲ್ಲ ಅದು ಹೂವು ಬೆಳೆದ್ರಿಂದ ಖಂಡಿತ ಲಾಭನೇ ಐತ್ರಿ, ನುಕ್ಸಾನೇನಿಲ್ಲ. ಬಟ್ ಭಾಳ ಇದು ಇನ್ಕ್ರೀಸ್ ಆಗ್ತಾ ಇಲ್ಲ. ಇದಕ್ಕೆ ಯಾಕಂತಂದ್ರೆ ಇದು ಆಗಬೇಕಾಗೈತಿ. ಆಮೇಲೆ ನಮ್ಮ ರೈತರು ಇದನ್ನು ಸರಿಯಾಗಿ ಮಾಡಿದರೆ ಅದರ ಕ್ರಮಬದ್ಧತೆಯಿಂದ ಮಾಡಬೇಕು. ಆಮೇಲೆ ಯೋಜನೆ ಪ್ಲ್ಯಾನ್ ಪ್ರಕಾರ ಮಾಡಬೇಕು. ಆಮೇಲೆ ಬೇಡಿಕೆ ಆಧಾರಿತ, ಈಗ ಹೂಗಳ ಬೇಡಿಕೆ ಐತೋ ಇಲ್ಲೋ ಅವ್ರು ಮೊದಲು ಅವರು ನೋಡ್ಬೇಕ್ರಿ. ಅವರು ಅದು ಪಟ್ಟಣದಲ್ಲಿರ್ಬೋದು ಸಿಟಿಲಿರ್ಬೋದು, ಬೇಡಿಕೆ ಐತೋ ಇಲ್ಲೋ. ಈಗ ಬೇಡಿಕೆ ಈಗ ನಮ್ಮದು ಈಗ ನೋಡ್ಲಿಕ್ಕಂತಂದ್ರೆ ಚೆಂಡು ಈಗ ದೀಪಾವಳಿಯಲ್ಲಿ ಜಾಸ್ತಿ ಅದನ್ನು ಬೇಕಾಗ್ತೈತಿ. ಅದಕ್ಕೆಲ್ಲ ಎಲ್ಲರೂ ಬೆಳೀತಾರೆ, ಮತ್ತು ಯಾರಿಗೂ ನುಕ್ಸಾನೇನಾಗಿಲ್ಲ, ಎಲ್ಲರೂ ಬೇಕಾಗ್ತೈತಿ. ಈಗ ಬೆಳಿಬೇಕಪ್ಪ ಸುಮ್ಮನೆ ನಾವು ಹಾಕಿದ್ರೆ ಅದು ಆಳುಗಳು ಸಿಗಲಿಲ್ಲ ಅಂತಾರೆ, ಲಾಸ್ ಆಗ್ತೈತಿ. ಮತ್ತು ಕೂಲಿ ಆಳುಗಳು ಬೇಕಾಗ್ತೈತಿ. ಆಮೇಲೆ ವಿಶೇಷವಾದ ಕೆಲವೊಂದು ಧಾರ್ಮಿಕ ಹಬ್ಬಗಳಿರ್ಬೋದು, ಆಮೇಲೆ ಕೆಲವೊಂದು ಜಾತ್ರೆಗಳಿರ್ಬೋದು, ಆಮೇಲೆ ಮದುವೆಗಳಿರ್ಬೋದು, ಅದು ನೋಡ್ಬೇಕಾಗತ್ತೆ ರೀ. ಸೊ ಯಾವ ತಿಂಗನ್ನು ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ. ಆಮೇಲೆ ಇದರಲ್ಲಿ ನಾವು ಮದುವೆಗಂತ ಹೇಳಿದ್ನಲ್ಲ ನಿಮಗೆ, ಈಗ ಮಲ್ಲಿಗೆ ಈಗ ಮಾರ್ಚು ಏಪ್ರಿಲ್ ಮೇ ಈ 3 ತಿಂಗಳಲ್ಲಿ ಜಾಸ್ತಿ ಅದನ್ನು ಬಳಕೆ ಇರ್ತೈತಿ. ಯಾಕೆ ಮದುವೆಗಳು ಇರ್ತಾವೆ, ಅದಕ್ಕೆ ಭಾಳ ರೇಟೂ ಜಾಸ್ತಿ ಇರ್ತೈತಿ, ಡಿಮ್ಯಾಂಡ್ ಜಾಸ್ತಿ ಇರ್ತೈತಿ. ಇವೆಲ್ಲ ನೋಡೋದ್ರಿಂದ ನಮ್ಮ ರೈತರು ಇದನ್ನು ಬೆಳೆದ್ರೆ ಒಳ್ಳೇದಾಗ್ತೈತೆ ಅಂತ. ಅಂದರೆ ನಿಮ್ಮ ವಿಚಾರದಲ್ಲಿ ಇನ್ನು ಜಾಸ್ತಿ ಪ್ರದೇಶದಲ್ಲಿ ಒಮ್ಮೆಮ್ಮೆ ರೈತರು ಏನು ಮಾಡ್ತಾರೆ, 2 ಎಕರೆ 3 ಎಕರೆ 5 ಎಕರೆ ಹಾಕ್ತಾರೆ ಏನಾಗ್ತೈತಿ? ನಾವು ಅದನ್ನು ಹೇಳ್ತಿರ್ತವ್ರು ಬಂದ್ರೆ ಯಾವುದೇ ರೈತರು ನಮ್ಮಲ್ಲಿ ಬಂದ್ರೂ ಜಾಸ್ತಿ ಹೋಗ್ಬೇಡ್ರಿ, ಯಾಕಂದ್ರೆ ಆಳುಗಳ ಸಮಸ್ಯೆ ಭಾಳ ಐತ್ರಿ. ಈಗ ಮೊದಲೇ ಅವ್ರಿಗೆ ಭತ್ತ ಬೆಳೀತಿರ್ತಾರೆ, ನೀರಾವರಿ ಬೆಳೆಗಳು ಇರ್ತಾವೆ, ಮತ್ತು ಇದಕ್ಕೇ ಹರಿಲಿಕ್ಕೆ ಆಳುಗಳು ಬೇಕಾಗ್ತವೆ. ಸೊ ಆಳುಗಳು ಇರಲಿಲ್ಲ ಅಂತಾರೆ ಅವು ಹಂಗೆ ಬಿಡಬೇಕಾಗ್ತದೆ. ಹೂಗಳು ಒಂದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದಲ್ಲ ಅವ್ನು ಏರೆ. ಸೊ ಇದನ್ನು ನಾವು 2-3 times ಜಾಸ್ತಿ ಮಾಡ್ಬೋದು, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಾವು ನೋಡ್ಬೇಕು ಡಬಲ್ ಮಾಡಿ ನೋಡಿ ಮಾಡಿ ನೋಡಿದ್ರೆ ಏನು ಆಗ್ಲಿಕ್ಕಿಲ್ಲ ಅಂತ ಅನಿಸ್ತೈತಿ. ಅಲ್ಲಿ ಸಾಕಷ್ಟು ಹೂ ಬೆಳೆಗಾರರಿಗೆ ಸಾಕಷ್ಟು ನಷ್ಟ ಆಯ್ತು, ಸರ್ಕಾರ ಸಹ ಪರಿಹಾರ ಕೊಡಿತು ಕೆಲವೊಂದು ಕಡೆ. ಅಂದರೆ ಕೆಲವೊಂದು ಕೋವಿಡ್ ಸಂದರ್ಭದಲ್ಲಿ ಸಮಸ್ಯೆ ಬಂತು. ಆಮೇಲೆ ಈಗ ಗೌರ್ಮೆಂಟ್ ಇದು ಎಸ್ಪೆಷಲಿ ಈಗ ವಿಭಾಗ ತೋಟಗಾರಿಕೆ ವಿಭಾಗ ಸ್ವಲ್ಪ ಸಹಾಯ ಮಾಡ್ತು ಬೇರೆ ಬೇರೆ ಈಗ ಹಣ್ಣಿಗೆ ಆಮೇಲೆ ಕಾಯಿಪಲ್ಲೆ ಎಲ್ಲ. ಹಿಂಗಾಗಿ ಹೂವಿನ ಬೆಳೆಗಾರರು ಸ್ವಲ್ಪ ಲಾಸ್ ಅವ್ರಿಗೆ ಆಯಿತು. ಈಗ ಒಬ್ಬ ರೈತ ಹೂವಿನ ಬೇಸಾಯವನ್ನು ಮಾಡಬೇಕಂದ್ರೆ ಕಡಿಮೆ ಅಂದರೆ ಎಷ್ಟು ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ಬೇಕಂತಿರ್ತಾರೆ? ಅಲ್ಲ ಕಮ್ಮಿ ಗುಂಟೆ ಅಂತ ಹೇಳ್ತೀವಿ ನಾವು. ಯಾಕೆ 1/2 ಎಕರೆ ಪ್ರಾರಂಭ ಮಾಡಿ ಮಾಡಬೇಕು, 1 ಎಕರೆಗಿಂತ ಮ್ಯಾಗ ಹೋಗ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಬಟ್ ನೀವು ತಾವು ಹೇಳ್ದಂಗೆ ಒಂದು 2-3 ಎಕರೆ ಕೆಲಸ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಯಾರು ಬೆಳೆಯೋರ್ನು ಅವರೆಲ್ಲ ಅನುಕೂಲಿತಂತಾರೆ, ಏನು ತೊಂದರೆ ಏನಾಗೋದಿಲ್ಲ. ಲಾಭವನ್ನು ತಂದು ಕೊಡ್ತಕ್ಕಂಥ ಹೂಗಳಂತ ಹೇಳಿರ್ತಾವೆ. ಉದಾಹರಣೆ ಅಂತಂದರೆ ಈಗ ಕೆಲವೊಂದು ಏನು ಭಾಳಷ್ಟು ಲಾಭ ತಂದು ಕೊಡ್ತವೆ, ಈ ಜರ್ಬೆರ ಇರ್ಬೋದು, ಕೆಲವೊಮ್ಮೆ ಲಿಲ್ಲಿ ಫ್ಲವರು ಇಂಥವೆಲ್ಲ ಹೇಳಿದಿರ್ತಾವೆ. ಅದರಲ್ಲಿ ಈಗ ನಾವು ಈಗ ಗುಲಾಬಿ ಲಾಭ ಇರೋ ಅಥವಾ ಇಲ್ಲ, ನಾನು ಗುಲಾಬಿ ಅಂತಲೇ ಹೇಳ್ತೇನೆ ರೀ. ಯಾಕಂದ್ರೆ ಗುಲಾಬಿ ಯಾಕೆ ಹೇಳ್ತೀನಿ ಅಂದ್ರೆ ಮೊದಲು ಅದನ್ನು ಹಾಕಿ ನೋಡಿದೆ ನಾವು ನಮ್ಮಲ್ಲಿ. ಸೊ ಗುಲಾಬಿ ಅದು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ. ಆಮೇಲೆ ಅದ್ರ ಅದನ್ನ ಬಿಟ್ಟು ಮತ್ತೆ ಜರ್ಬೆರ ಹಾಕ್ಬೋದು ರೀ, ಅಂದ್ರೆ ಏನಾಗೋದಿಲ್ಲ. ಆಮೇಲೆ ಭೂಮಿನೂ ಚೆನ್ನಾಗಿರ್ಬೋದು, ಅಥವಾ ಭೂಮಿ ಇರಲಿಲ್ಲ ಅಂದ್ರೆ ನಾವು ಮಣ್ಣು ಅದಕ್ಕೆ ನಾವು ಬೆಡ್ ಮಾಡ್ಲಿಕ್ಕೆ ಹಾಕಿ. ಗುಲಾಬಿಯನ್ನ ನೆರಳು ಪರದೆಯಲ್ಲಿ ಬೆಳಿಬಹುದಾ ಹೇಗೆ? ಹಾ, ನೆರಳು ಪರದೆ ಬೆಳಿಬಹುದು, ಚೆನ್ನಾಗಿ ಬರ್ತೈತಿ, ಪ್ರೊಟೆಕ್ಟೆಡ್ ಕಲ್ಟಿವ್. ಅದು ಕಂಡೀಷನ್ ಹೇಳಿದ್ನಲ್ಲ ತಮ್ಗೆ, ನೀರು ಮತ್ತು ಮಣ್ಣು ಎರಡು ಚೆನ್ನಾಗಿರ್ಬೇಕು, ಸಂರಕ್ಷಣೆಯಲ್ಲಿ ಬೆಳಿಬಹುದು. ಇಲ್ಲಿ ವಿಶೇಷವಾಗಿ ಗುಲಾಬಿಯನ್ನ ಬೆಳೆದಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಂತೀರಿ? ಇಲ್ಲಕ್ಕ ಯಾವ ರೀತಿ ಸಸಿಗಳು? ಅಲ್ಲೊಂದು ಈಗ ಡಚ್ ರೋಸಸ್ ಅಂತ ತಿಳ್ಕೊಂಡು ಅವ್ಕೆ, ಯಾಕಂದ್ರೆ ಅಲ್ಲಿ ಕಸಿ ಮಾಡಿದಂತ ಸಸಿಗಳು, ಕಣ್ಣು ಇದ್ದಂತ ಸಸಿಗಳು ಹಾಕ್ಬೇಕಂತ ಹೇಳ್ತಿರ್ತಾರೆ. ಅಲ್ಲ, ಅದನ್ನ ಬೇಕ್ರಿ, ಡಚ್ ರೋಸಸ್ ಅಂತ ಅವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಮೊದಲು ನಾವು. ಆಮೇಲೆ ಅವು ಸಸಿಗಳನ್ನು ಹಾಕಬೇಕು. ಆಮೇಲೆ ಅವು ಕಣ್ಣು ಸಸಿ ಇದನ್ನ ನಾವು ಬಳಸ್ಬೇಕು. ನಾವು ಯಾವ ಕೆಲವೊಂದು ಕಟ್ಟಿಂಗ್ಸ್ ಅದು ಮಾಡಿದ್ರೆ ಹಚ್ಚಬಾರ್ದು. ಕಣ್ಣು ಸಸಿಯಿಂದ ಅವೆಲ್ಲ ಒಂದು ಗಿಡಕ್ಕೊಂದು ಈಗ 15-20 ರೂಪಾಯಿ. ಅವು ಉದ್ದ ಸ್ಟೆಮ್ ಉದ್ದಿರ್ಬೇಕಂತ ಹೇಳ್ತಾರೆ, ಲಾಂಗ್ ಸ್ಟೆಮ್ ಬಿಡೋ ವರೈಟಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಹಳೆ ವರೈಟಿ ಅಂತಂದ್ರೆ ಹಿಡಿದ್ರು ಒಂದು 3, ಈಗ ಫಸ್ಟ್ ಎಡ್ಡು ಗ್ರ್ಯಾಂಡ್ ಗಲ್ ಅಂತ ಆಕ್ಷನ್ ಸೆಂಟರ್ದಲ್ಲಿ 3 ವರೈಟಿ ಇವಾಗ ರೈತರೆಲ್ಲ ಬೆಳೆದೆಲ್ಲ ತೊಗೊಂಬರ್ತಾಯಿದ್ದಾರೆ, ಮಾರಾಟ ಆಗ್ತದೆ. ಮತ್ತು ಅವ್ರು ಕೂಡ ಮತ್ತೆ ಬೇರೆ ಅದು ಓಪನ್ ಕಂಡೀಷನ್ದಲ್ಲಿ ಆರ್ಕ ಸೇವೆ ಅಂತ ತಿಳ್ಕೊಂಡು ಒಂದು ವರೈಟಿ ಕ್ಷೇತ್ರದಲ್ಲಿ ಓಪನ್ ಆಗಿ ಬೆಳಿಬೋದು, ಓಪನ್ ಆಗಿ ಬೆಳಿಬೋದು. ಅದು ಈಗ ಇತ್ತಿತ್ತಲಾಗಿ ಅದು ಬಿಡುಗಡೆಯಾಗೈತೆ ಆಯಾಚರಿಂದ, ಅದು ಜಾಸ್ತಿ ಇಳುವರಿ ಅವರು ಕೊಡ್ತಾ ಇದ್ದಾರೆ. ಸೊ ಅದು 30 ಟನ್ ಅಂತ ಹೇಳ್ತಾರೆ ಒಂದು ಎಕರೆಗೆ, ಒಂದು ಹೆಕ್ಟರಿಗೆ, ಒಂದು ಎಕರೆಗೆ 30 ಅಂತ ಹೇಳ್ತಾ ಇದಾರೆ. ಅವರು 2-3 ಪಟ್ಟು ಜಾಸ್ತಿ ಆಯ್ತು, ಬಟ್ ಒಳ್ಳೇದ ಅಂತ ಅನ್ಬೋದು. ಅರ್ಕಾಸವಿ ಗುಲಾಬಿ ತಳಿ. ಸೊ ಇದನ್ನ ಹಾಕ್ಬೋದು. ಈಗ ಅವರು ರೈತರು ಕೆಲವೊಂದು ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ ಕೆಲವೊಂದು ಬೆಂಗಳೂರು ಸಮೀಪದಲ್ಲಿ 2 ಮೀಟರ್ ಒಂದು ಸಾಲಿಂದ ಸಾಲಿಗೆ ಸಾಲಿನ ನಡುವ 1 ಮೀಟರ್ ಸಸಿಗೆ 1 ಮೀಟರ್ ಮಾಡಿ ಅವರು ಬೆಳೀತಾ ಇದಾರೆ. ಬಟ್ ಚೆನ್ನಾಗಿ ಅದು ಐತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ 1 ಮೀಟರ್ ಅಂತೀರೋ ಅಥವಾ ನೀವು ಮೀಟರ್ ಹೇಳಾಗುತ್ತೆ ನಾನು. ಸೊ ಜಾಸ್ತಿ ಇದ್ದಷ್ಟು ಅವರು ಚಲೋ ಅಂತ ಹೇಳ್ತಾರೆ, ರೇಸ್ ಬೆಡ್ ಮಾಡಿ. ಸೊ ಅದ್ರೊಳಗೆ ಹಾಕ್ಬೇಕಂತ ಹೇಳ್ತಾರೆ ಅವರು. ಸೊ 2 ಮೀಟರ್ ಸ್ವಲ್ಪ ಸಾಲಿನ ಸಾಲಿಗೆ ಒಂದೊಂದು ಮೀಟರ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 1 ಮೀಟರ್ ಅಲ್ಲಿ ಇದು ಮಾಡಿದ್ರೆ ಚೆನ್ನಾಗಿ ಬೆಳೀತಾ ಇದೆ. ಈಗ ಕನಕಾಂಬರ ಬೆಳಿಬಹುದು ಅಂತ ಇಲ್ಲಿ ಹೇಗೆ? ಹೌದು, ಈ ಕನಕಾಂಬರ ನೋಡ್ರಿ ಇಲ್ಲಿ ಬಹಳ ಕಡಿಮೆ ಇತ್ತು ಏರಿಯಾ ಇದು. ಇದು ಯಾಕಂದ್ರೆ ಆಳಿನ ಸಲುವಾಗಿನೇ ಇದು ಕಡಿಮೆ ಆಗೈತೆ. ಹೌದು, ಬಹಳ ಸಣ್ಣ. ನಾವು ಇಲ್ಲಿ ಮೊದಲು ಹಾಕ್ತಾ ಇದ್ದು, ನಾವು ಈಗ ಆಳಿನ ಸಲುವಾಗಿ ಬಿಟ್ಟೆವು. ಅದು ಹೂವು ಹರಿದು ಬಹಳ ಕಷ್ಟ. ಈಗ ನೆರೆ ತಾಲೂಕದಲ್ಲೇನೆ ಎಲ್ಲ ಅಲ್ಲಿಂದ ಬಹಳ ಬರ್ತಾವೆ. ಆದೋನಿ ಈಗ ಆಲೂರ್ಲಿಂದ ಸಿಕ್ಕಾಪಟ್ಟೆ ಬೆಳಿತೈತಿ. ಆಮೇಲೆ ಅದೆಲ್ಲ ಟ್ರೈನ್ ಮುಖಾಂತರ ಬರ್ತಾ ಇದೆ. ಆಮೇಲೆ ಅದು ಇಲ್ಲಿ ಎಲ್ಲ ಜನ ಬಹಳ ಅದನ್ನ ಲತ್ರಿ, ಎಲ್ಲ ಆಳೈತಿ ಅಲ್ಲಿ ಬೆಳಿಬಹುದು. ಈಗ ಇನ್ನೊಂದು ಹೂ ಸೇವಂತಿಗೆ ಹೂ ನಾವು ಸಾಮಾನ್ಯವಾಗಿ ಪೂಜೆ ಮಾಡ್ಲಿಕ್ಕೆ ಆಮೇಲೆ ಅಂತೀರಾ, ಹೇಗೆ ಬೆಳಿಬಹುದು ಇಲ್ಲಿ? ಇಲ್ಲೆಲ್ಲ ಬೆಳಿಬಹುದು, ಬಹಳ ಬೆಳಿಬಹುದು. ಈ ಸೇವಂತಿಗೆ ಹೂವು ನಾವು ನಮ್ಮಲ್ಲಿನೇ ಇಲ್ಲಿ ಈಗ ನಾಲ್ಕಷ್ಟು ಪ್ರದೇಶ ಬಹಳ ಪ್ರದೇಶ ಇತ್ತು, ಅಲ್ಲಿ ನೋಡ್ತಾ ಇದ್ದವು. ಆಮೇಲೆ ಈಗ ನಮ್ಮಲ್ಲಿ ಅದು ನಾವು ನೋಡ್ತಾ ಇಲ್ಲ. ಬಟ್ ಈಗ ನಾವು ಇಲ್ಲಿ ಇತ್ತಿತ್ತಲಾಗಿ ನಾವು ಇದನ್ನ ವರೈಟಿ ಕೆಲವೊಂದು ತಳಿಗಳು ತಂದು ಹಾಕಿದವು. ಬಟ್ ಚೆನ್ನಾಗಿ ಬರ್ತಾ ಇದಾರೆ ಇಲ್ಲಿ. ಈ ಹೆಂಗ ಸೊಳ್ಳ ಅಂತಂದ್ರೆ ಈಗ ಸಸಿಗಳು ಸಿಗ್ತಾವು, ರೂಟ್ ಕಟಿಂಗ್ಸ್ ಎಲ್ಲ ಮಾಡ್ತಾರೆ. ಕರೆಕ್ಟ್ ಮಾಡ್ತಾ ಕೊಡ್ತಾ ಅವರು, ಸಪ್ಲೈ ಮಾಡ್ತಾ ಅವರು. ಸೊ ಈಗ ಅದು ರೂಟೆಡ್ ಕಟಿಂಗ್ಸ್ ಏನು ಕೊಡ್ತಾರಲ್ಲ ಅವ್ರು ಇದು ಮಾಡಿ. ಸೊ ಮೊದಲು ಆರ್ಡರ್ ಕೊಡ್ಬೇಕು ನಮ್ಗೆ, ಅವು ಕಟ್ ಮಾಡಿ ಅವನ್ನ ಇದು ಮಾಡಿ ಕಟಿಂಗ್ಸ್ ಮಾಡಿ ಕೊಡ್ತಾ ಇದಾರೆ ಅವರು. ಅದು 2-3 ರೂಪಾಯಿ ಒಂದು ಯಾರು ಬೇಕಾದ್ರೆ ಹಾಕಬಹುದು. ಬಟ್ ಅದಕ್ಕೇನು ಅಂತ ಬಹಳ ಒಂದು ಸೂಕ್ಷ್ಮ ಹೂವಿನ ಗಿಡ ಅಲ್ಲ, ಗಿಡ ಅಷ್ಟೇ ಬೆಳಿತೈತೆ, ರಫಾಯಿ ಬೆಳಿತೈತ್ರಿ ಅದು. ಹೌದು, ನಾವು ನೋಡ್ಬೇಕು ರಫಾಯಿ ಬೆಳಿತಾ ಇದೆ. ಬಟ್ ಏನೋ ಕೆಲವೊಂದು ಅಷ್ಟು ರೋಗ ಕೀಟ ಇರೋದಿಲ್ಲ ಅಂತ ಅನ್ಸುತ್ತೆ. ಗುಲಾಬಿಗೆ ಮೇಂಟೆನೆನ್ಸ್ ಬಹಳ ಬೇಕಾಗುತ್ತೆ, ಗುಲಾಬಿಗೆ ಸ್ವಲ್ಪ ಬಹಳ ಬೇಕಾಗ್ತಿತ್ರಿ. ಸೊ ಅದಕ್ಕೆ ರಸ ಇರುವ ಕೀಟಗಳು ಸ್ವಲ್ಪ ಬೂದಿ ರೋಗ ಇರ್ತೈತಿ, ರಸ ಇರುವ ಕೀಟಗಳು, ತುಕ್ಕು ರೋಗ. ಸೊ ಅದನ್ನ ಇವೆಲ್ಲ ಈಗ ಸಿಸ್ಟಮಿಕ್ ನಾವು ಇನ್ಸೆಕ್ಟಿಸೈಡ್ ಅಂತ ಹೇಳ್ತಾವಲ್ಲ, ಅದನ್ನ ಕೀಟ ನಾಶಕಗಳಿಂದ ನಾವು ಕಂಟ್ರೋಲ್ ಮಾಡಬಹುದು. ಈಗ ಹೂವನ್ನ ಬೆಳಿತಾರೆ ರೈತರು, ಒಮ್ಮೆಮ್ಮೆ ನಾವು ಗುಲಾಬಿ ಬೆಳೆದಂತ ರೈತರಿಗೆ ಹೆಚ್ಚಿನ ಒಂದು ದರ ಸಿಗುವುದಿಲ್ಲ, ಮಾರಾಟ ಆಗೋದಿಲ್ಲ ಅಂತಾರೆ, ರೈತರಿಗೆ ನಷ್ಟ ಆಗ್ತದೆ. ಇದನ್ನ ತಪ್ಪಿಸ್ಲಿಕ್ಕೆ ಬೇರೆ ದಾರಿ ಏನಾದ್ರೂ ಇದೆಯಾ? ಹೇಗೆ ಈಗ ಅವ್ರು ಹೇಳ್ತಾ ಇದಾರಲ್ಲ, ಕೆಲವೊಂದು ಗುಲಾಬಿ ಇರ್ಬೋದು, ಬೇರೆ ಹೂಗಳು ಇರ್ಬೋದು, ಈಗ ಅವರೇ ಕೆಲವೊಂದು ಬೊಕೆ ಮಾಡ್ಕೊಂಡು ಈಗ ಈ ಕೆಲವೊಂದು ಈಗ ಬೆಳೀತಾ ಇದಾರೆ. ಕೆಲವೊಂದು ಸ್ವಲ್ಪ ಲಿಮಿಟೆಡ್ ಏರಿಯಾದಲ್ಲಿ ಬೆಳೆದು ಮಾಡಿ ಎರಡು ರೀತಿಯಿಂದನೂ ರೈತರು ಮಾಡ್ತಾ ಇದಾರೆ, ಕೆಲವೊಂದು ನೋಡ್ತಾ ಇರ್ಬೋದು ನಾವು. ಸೊ ಹಾರನು ಮಾಡ್ತಾರೆ ಅವರು, ಹಾರ ಉತ್ಪನ್ನ ಮಾಡ್ಕೋಬಹುದು, ಇನ್ಕಮ್ ಮಾಡ್ಕೋಬಹುದು. ಆಮೇಲೆ ಈಗ ಇದು ಹೇಳಿದವಲ್ಲ, ಇನ್ನೊಂದು ಕೆಲವೊಂದು ಟೈಮ್ನಾಗು ಇತ್ತಿತ್ತಲಾಗಿ ಏನು ಮಾಡಿದ ಕೆಲವೊಂದು ಮಾರಾಟ ಆಗೋದಲ್ಲ ಕೆಲವೊಂದು ಹೂಗಳು. ಸೊ ಮಾರಾಟ ಆಗಲಿಲ್ಲ ಅಂತಾರೆ ಈ ಒಂದು ಇಟ್ರು. ಸೊ ಎರಡು ಸೇರಿ ಅವ್ರು ಏನು ಮಾಡಿದಾರೆ, ಒಂದು ಸಂಸ್ಕರಣೆ ಘಟಕ ಮಾಡಿದ್ದಾರೆ ಇತ್ತಲೆ. ಘಟಕ ಮಾಡಿ ಈಗೆಲ್ಲ ಯಾವ ಉಪಯೋಗ ಇಲ್ಲಾರ್ದ ಹೂಗಳು, ಉಪಯೋಗ ಮಾಡಲಾರ್ದ ಹೂಗಳನ್ನು ಅವನ್ನೆಲ್ಲ ಅವನು ಸಂಸ್ಕರಣೆ ಮಾಡಿ ಆಮೇಲೆ ಅವಕ್ಕೆ ಬೇರೆ ಈಗ ನೈಸರ್ಗಿಕ ಬಣ್ಣಗಳದ್ದು ಪ್ರಾಡಕ್ಟ್ ಇರ್ಬೋದು, ಹೂವಿನ ಕಾಗದ ಹಾಳೆಗಳಿರ್ಬೋದು, ಊದಿನ ಕಡ್ಡಿಗಳಿರ್ಬೋದು, ಹೂವಿನ ದಳದ ಪುಡಿ, ಇಂಥವೆಲ್ಲ ಪ್ರಾಡಕ್ಟ್ಸ್ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ ಈಗ. ಸೊ ಯಾವುದು ಅದನ್ನು ಇದು ಮಾಡ್ತಾ ಇಲ್ಲ, ವೇಸ್ಟ್ ಮಾಡ್ತಾ ಇಲ್ಲ. ನಮ್ಮ ರೈತರು ಯಾವ ಜಿಲ್ಲೆಯಲ್ಲಿ ಈಗ ನಾವು ಈಗ ಮಲ್ಲಿಗೆ ಹಾಕೋಬೋದು ರೀ, ತಾವು ಮೊದಲಿಂದ ಹೇಳ್ತಾ ಇಲ್ಲ ಮಲ್ಲಿಗೆ. ಸೊ ಮಲ್ಲಿಗೆಯಲ್ಲಿ ಆಮೇಲೆ ಕಾಕಡ ಅಂತ ತಿಳ್ಕೊಂಡು ಇನ್ನೊಂದು ಮಲ್ಲಿಗೆ ಮೂರು ನಮೂನೆ ಹಾಕಿದ್ರು ಒಳ್ಳೇದನ್ನ ಇರಲಿ. ಯಾಕೆ ಮೂರು ನಮೂನೆ ಯಾಕೆ ಹಾಕ್ಬೇಕಂತಂದ್ರೆ ಈಗ ನಾವು ಈಗ ಗುಂಡು ಮಲ್ಲಿಗೆ ಈಗ ಮಾರ್ಚ್ಗೆ ಬರ್ತೈತಿ, ಮಾರ್ಚ್ ಚಲೋ. ಮುಂದೆ ಕಾಕಡ ಏನಾಗ್ತೈತಿ, ಏಪ್ರಿಲ್ ಮೇದಲ್ಲಿ ಎರಡು ತಿಂಗಳು ಇರೋದಲ್ಲ, ಉಳ್ಕೆ ಟೈಮ್ನಾಗ ಯಾವಾಗಲೂ ಇರ್ತೈತಿ ಕಾಕಡ, ಯಾವಾಗಲೂ ಇರ್ತೈತೆ. ಹೀಗಾಗಿ ಎಲ್ಲ ಅದು ಈ ಮೂರು ಹಾಕಿದ್ರೆ ವರ್ಷವಿಡೀ ನಮ್ಗೆ ಮಲ್ಲಿಗೆ ಸಿಗ್ತೈತಿ. ಹೀಗಾಗಿ ಅದು ಅಂತ ಲೇಬರ್ ತಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅದಾದ ನಂತರ ಮತ್ತೆ ಮುಂದೆ ಸೇವಂತಿಗೆ ಅಂತ ಹೇಳಿದೆ ನಮಗೆ, ಅದು ಈಗ ಭಾಳ ಸರಳ ಆಗೈತ್ರಿ ಅದು ಸೇವಂತಿಗೆ. ಅದು ಕಟಿಂಗ್ಸ್ ತರೋದು ಹಾಕೋದು ಸರಳ ಆಗ್ತೈತಿ, ಅದನ್ನು ಹಾಕೋಬೋದು. ಈಗ ಅದನ್ನು ಈಗ ಸಸಿ ಸಿಗ್ತಾ ಇದಾವ್ರಿ, ನರ್ಸರಿ ಕಡೆಯಿಂದ ಸಿಗ್ತಾ, ಅದರಿಂದ 2-3 ರೂಪಾಯಿಗೆ ಒಂದು ಸಸಿ. ಆಮೇಲೆ ಒಳ್ಳೆ ಈಗ ತಳಿಗಳು ಅದಾವ ಅದರಲ್ಲಿ ಚೆಂಡು ಹೂದಲ್ಲಿ. ಸೊ ಯಾವ ತಳಿಗಳು ಅಂತಂದ್ರೆ ಈಗ ಕೆಲವೊಂದು ಕಂಪ್ನಿಗಳ ತಳಿಗಳು ಅಶೋಕದ್ದು ಒಂದು ಕಂಪ್ನಿಯಿಂದ ಬರ್ತಾ ಇದಾವೆ, ಕಲ್ಕತ್ತಾ ರೌಂಡು ಕಲ್ಕತ್ತಾ ಅಂಥವೆಲ್ಲ ಅಟ್ರಾಕ್ಟಿವ್ ಕೆಲವೊಂದು ಆಕರ್ಷಕ ಕೆಲವೊಂದು ತಳಿಗಳು ಅವು ಇರೋದ್ರಿಂದ. ಸೊ ಅದನ್ನು ಅವು ಚೆನ್ನಾಗಿ ಅಲ್ಲಿ ಅರ್ಕ ಬಂಗಾರ ಅಂತ ತಿಳ್ಕೊಂಡು ಬಂಗಾರ ಅಂತ ಅಲ್ಲಿ ಇದು ಅದು ಬಿಡುಗಡೆ ಆಗೈತೆ. ಈ ಕೆಲವೊಂದು ಬಿಜಾಪುರ ಬಾಗಲಕೋಟೆ ಭಾಗದಲ್ಲೆಲ್ಲ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೇಳಿದ್ದೀನಿ. ಈಗ ಅದು ಅದೊಂದು ಟೈಪ್ ಚೆಂಡು ರೀ ಅದು. ಅದು ಈಗ ಅದು ಅದು ಎಸೆನ್ಷಿಯಲ್ ಆಯಿಲ್ ಅಂತ ತಿಳ್ಕೊಂಡು ಪೌಲ್ಟ್ರಿ ಸಲುವಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ, ಅದನ್ನು ಬೆಳೆದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರ ಇದರಿಂದ. ಸೊ ಅದನ್ನು ಅದು ಬೇರೆ ಸುಮಾರು ರೈತರು ಒಂದೊಂದು 5-10 ಎಕರೆ ಹಿಂಗೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಹೂವು ಅಂತ ಸೂಕ್ತ ಅಂತೀರ. ಸುಗಂಧರಾಜನು ಭಾಳ ನಮ್ಮಲ್ಲಿ ಭಾಳ ಸೂಕ್ತ ರೀ, ಯಾಕಂದ್ರೆ ಅದು ಭಾಳ ಸರಳ, ಅದು ಗಡ್ಡೆಯಿಂದ ಆಗ್ತಿದೆ ನಾವು ಗಡ್ಡೆ. ಆಮೇಲೆ ಈಗ ಅದು ಸಂಶೋಧನೆ ಭಾಳ ಆಗಿದಾವು, ಭಾಳ ಸರಳ ಅದರಲ್ಲಿ ಎಲ್ಲ ಬೆಳೆಗಳಿಗೆ ಇದು ನೋಡಿದ್ರೆ ಅದು ಭಾಳ ಸರಳ, ಇನ್ನೂ ಚೆನ್ನಾಗಿ ಬರ್ತದೆ ರೈತರಿಗೆ ಹಾಕಿದ್ರೆ ಭಾಳ ಚೆನ್ನಾಗಿ ಬರ್ತದೆ. ಬಟ್ ಹಾಕೋಬೋದು ಆಮೇಲೆ ಹರಿಯೋದು ಇದಕ್ಕೆ ಭಾಳ ಸರಳ ಅಂತ ಹೇಳಿದ್ನಲ್ಲ ನಿಮಗೆ. ಈಗ ಮಲ್ಲಿಗೆ ಮತ್ತು ಕನಕಾಂಬರ ಇದು ನೋಡಿದ್ರೆ ಇದು ಎಲ್ಲ ಹೂಗಳನ್ನು ನಾವು ಹರಿದು ಭಾಳ ಪ್ರತಿ ದಿವಸನೂ ಹೂ ಬರುವ ಹಾಗೆ ಬೇರೆ ಬೇರೆ ತಳಿಗಳ ಹೂಗಳನ್ನು ಬೇಸಾಯ ಮಾಡ್ಬೇಕಂತಕ್ಕಂಥ ವಿಚಾರಗಳಿರ್ತಾವೆ. ಇನ್ನು ಇಲ್ಲಿ ಸರ್ಕಾರದಿಂದ ಏನಾದರೂ ಯೋಜನೆಗಳಿದಾವ ರೈತರಿಗೆ, ಹೂವಿನ ಬೇಸಾಯವನ್ನು ಮಾಡುವಂಥ ರೈತರಿಗೆ ಬೆಳಿಲಿಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯಧನ ಅದಾವ ಸಿಗುತ್ತದೆ ಹೇಗಂತ? ಅಲ್ಲ, ಸಹಾಯಧನ ಐತ್ರಿ ಈಗ ಎನ್ ಎಚ್ ಎಂ ಕಡೆಯಿಂದ. ಅದರಲ್ಲಿ ಅವ್ರು ಏನು ಮಾಡ್ಯಾರ, ಒಂದು ಮಾರ್ಜಿನಲ್ ಫಾರ್ಮರು, ಸ್ಮಾಲ್ ಫಾರ್ಮರು, ಮಾರ್ಜಿನಲ್ ಫಾರ್ಮರ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ, ಇನ್ನೊಂದು ಇತರ ಫಾರ್ಮರ್ ಅಂತ ಇನ್ನೊಂದು ಮಾಡಿದ್ರು ರೈತರು ಅಂತ ಮಾಡಿದ್ದಾರೆ. ಸೊ ಅವರಿಗೆ 40% ಅವರಿಗೆ ಒಂದು ರೈತರಿಗೆ ಕೊಡ್ತಾ ಇದಾರೆ. ಯಾವುದೋ ಇದು ಕಟ್ ಫ್ಲವರ್ಸ್ ಬೆಳೆದ್ರೆ, ಕತ್ತರಿಸಿದ ಹೂಗಳು ಬೆಳೆದ್ರೆ, ಈ ಗಡ್ಡೆ ಹೂ ಬೆಳೆದ್ರೆ 1,00,000 ಮಟ್ಟ ಕೊಡ್ತಾ ಇದಾರೆ ಅವರು ಪ್ರತಿ ಹೆಕ್ಟರ್ಗೆ. ಆಮೇಲೆ ಅದು 40% ಸ್ಮಾಲ್ ಫಾರ್ಮರ್ ಮಾರ್ಜಿನಲ್ ಫಾರ್ಮರು, 25% ಇತರ ರೈತರಿಗೆ ಸಬ್ಸಿಡಿ. ಆಮೇಲೆ ಬಿಡಿ ಹೂಗಳಿಗೆ ಇದು 40,000 ಒಂದು ಹೆಕ್ಟರ್ ಕೊಡ್ತದೆ, 2 ಹೆಕ್ಟರ್ ಇರೋದ್ರಿಂದ ಅದು ಬರ್ತದೆ. ಸೊ ಅಂದ್ರೆ 80,000 ಹಂಗೆ ಬರ್ತದೆ. ಟ್ರೆಡಿಷನ್ ಮಾಡಿ ಬೇರೆ ರೂಪದಲ್ಲಿ ಮಾಡಿ ಮಾರ್ತಾ ಇರ್ತೀವಿ. ಆ ರೀತಿ ಹೂವಿನ ಒಂದು ಬೇಸಾಯವನ್ನ ಮಾಡುವಂತ ರೈತರು, ಯಾವುದೇ ಹೂವಿನ ಬೇಸಾಯ ಇರ್ಬೋದು, ಮಲ್ಲಿಗೆ ಇರ್ಬೋದು, ಗುಲಾಬಿ ಇರ್ಬೋದು, ಸೇವಂತಿಗೆ ಇರ್ಬೋದು, ಇವೆಲ್ಲ ಮಾರುಕಟ್ಟೆ ದಾರಿ ಕಡಿಮೆ ಆದಾಗ ಈಗ ಇದರಲ್ಲಿ ನಮ್ಮ ತೋಟಗಾರಿಕೆ ವಿಭಾಗ ಆಮೇಲೆ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ಅಲ್ಲಿ ಇವೆಲ್ಲ ಉಪಯೋಗ ಮಾಡೋದು ಹೂಗಳು, ಕೆಲವೊಂದು ಗ್ಲಟ್ ಆಗಿರ್ತೈತಿ ಮಾರ್ಕೆಟ್ದಲ್ಲಿ. ಹೌದು, ಗ್ಲಟ್ ಹೂ ಸಿಕ್ಕಾಬಿಟ್ಟು ಹೂಗಳು ಇರ್ತದೆ, ಬಂದಿರ್ತೈತಿ, ಮಾರಾಟ ಆಗಿರೋದಲ್ಲ. ಅಂಥ ಹೂಗಳನ್ನು ಇದು ತೊಗೊಂಡು ಸಂಸ್ಕರಣೆ ಮಾಡ್ತಾರೆ, ಮೌಲ್ಯವರ್ಧನೆ ಮಾಡ್ತಾರೆ. ಮೌಲ್ಯವರ್ಧನೆ ಮಾಡಿ ನಿಮಗೆ ಆಗಲೇ ಹೇಳಿದ ಪ್ರಕಾರ ನೈಸರ್ಗಿಕ ಬಣ್ಣಗಳನ್ನು ಅದರಲ್ಲಿ ತಯಾರಿಸ್ತಾ ಇರ್ತಾರೆ. ಸುವಾಸನೆ ಒಂದ್ಸಲ ಊದಿನ ಕಡ್ಡೆ, ನಾವು ಈಗ ಎಲ್ಲ ಸೊಳ್ಳೆಗಳ ಕಾಟ ನಮ್ಗೆ ಕೆಲವೊಂದು ಮಾಡ್ತಿರ್ತಾರೆ. ಸೊ ಇನ್ನೂ ಇತರ ಕೆಲವೊಂದು ಉತ್ಪನ್ನಗಳನ್ನು ಮಾಡಿ ಈಗ ಅದನ್ನು ಯಾವುದು ವೇಸ್ಟ್ ಮಾಡಲಾರ್ದಂಗೆ ಮಾಡ್ತಾ ಇದ್ದಾರೆ. ಇನ್ನೂ ಇದರಲ್ಲಿ ಸಂಶೋಧನೆ ಆಗಬೇಕಿದ್ರೆ ಆಗಬೇಕಾಗಿದೆ. ಕೊನೆಯದಾಗಿ ಹೂವನ್ನು ಹೇಳ್ಬೇಕಂತಂದ್ರೆ, ಇವರು ಸಣ್ಣ ಪ್ರಮಾಣದಲ್ಲಿ ಹೂವು ಬೆಳೆಗಳನ್ನು ಬೆಳಿಬೋದು, ಪ್ರಾರಂಭ ಮಾಡ್ಬೋದು. ಸೊ ಅವ್ರಿಗೆ ಮುಂದಾದ ಸಣ್ಣ ಪ್ರಮಾಣದಲ್ಲೇ ಅವರಿಗೆ ಅದು ಅವರಿಗೆ ಧೈರ್ಯ ಕೊಡ್ತೈತಿ. ಕೊಟ್ಟ ಸ್ವಲ್ಪ ಅದನ್ನು ಏರಿಯಾ ಜಾಸ್ತಿ ಮಾಡ್ಕೋಬಹುದು, ಏರಿಯಾ ಜಾಸ್ತಿ ಮಾಡ್ಕೋಬಹುದು. ಆಳುಗಳ ಸಮಸ್ಯೆ ಕೆಲವು ಟೈಮ್ ಅವರಲ್ಲಿ ಬಗೆಹರಿತ ಅಂತಂದ್ರೆ ಇನ್ನೊಂದು ಸ್ವಲ್ಪ ಏರಿಯಾ ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ಬೇರೆ ಬೇರೆ ಅವರು ಈಗ ಕಾಕ್ಸ್ಕೊಂಬ ಅಂತ ತಿಳ್ಕೊಂಡು ಇನ್ನೊಂದು ಹೂವಿಂದು ಈ ಬೇರೆ. ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಹೂವಿನ ಬೆಳೆಗಳ ಬೇಸಾಯಕ್ಕೆ ಇರುವ ಅವಕಾಶಗಳು ಮತ್ತು ಅದರ ಲಾಭದಾಯಕತೆ ಕುರಿತು ಡಾಕ್ಟರ್ ಅಶೋಕ್ ಹೂಗಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌಲತ್ತಿ. ಆಕಾಶವಾಣಿ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಾವು ಅತ್ಯಂತ ಭಾಗ್ಯಶಾಲಿಗಳು, ಏಕೆಂದರೆ ನಾವು ವಿಶ್ವಭೂಮಿಯಲ್ಲಿ ನಾವು ಹುಟ್ಟಿರುವುದು ಈ ದೇಶಕ್ಕೆ ನಮ್ಮ ಕೊಡುಗೆ ನೀಡಿ ಮತ್ತಷ್ಟು ಸಮೃದ್ಧಗೊಳಿಸಲು. ಕರ್ಮವೂ ಹೌದು, ನಮ್ಮ ರಾಷ್ಟ್ರಪ್ರೇಮದ ಮರ್ಮವೂ ಹೌದು. ನಿಜ, ನಾವು ಖಂಡಿತ ಹೇಳಬಹುದು ಸಫಲತೆಯ ಮೂಲಮಂತ್ರ. ನೀವು ಅಂದುಕೊಳ್ಳುತ್ತಿರಬಹುದು ನಾನು ಇತ್ತೀಚೆಗೆ ಉದ್ಘಾಟಿಸಲ್ಪಟ್ಟ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕರ್ತವ್ಯ ಪಥದ ಮೇಲೆ ನಡೆದಾಗ ನಿಮಗಾಗುವ ಉತ್ತಮ ಅನುಭವಕ್ಕಿಂತ ಒಳ್ಳೆಯ ಅನುಭವ ನಿಮಗಾಗುತ್ತದೆ. ಯಾವಾಗ ನೀವು ಮನೆಯಿಂದ ಪೋಲಿಂಗ್ ಲೋಕತಂತ್ರವನ್ನು ಮುನ್ನಡೆಸುತ್ತೀರಿ ಆವಾಗ. ಇವತ್ತು ನಮ್ಮ ಭಾರತ್ ಮತ್ತು ಭಾರತಿ ಅತ್ಯಂತ ಒಳ್ಳೆಯ ಮತ್ತು ರೋಚಕ ಮಾಹಿತಿಯನ್ನು ತಮ್ಮದೇ ಶೈಲಿಯಲ್ಲಿ ಪ್ರಸ್ತುತಪಡಿಸಲು ನಮ್ಮೊಡನಿದ್ದಾರೆ. ಹಾಗಾದರೆ ಬನ್ನಿ ಕೇಳೋಣ ಇವತ್ತಿನ ಕಥೆ. ನನಗೆ ಬಿಡುವಿನ ಸಮಯದಲ್ಲಿ ಹಾರ್ಮೋನಿಯಂ ನುಡಿಸೋದು ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುವಂತಹ ಕೆಲಸ. ನಿನ್ನ ಹಾರ್ಮೋನಿಯಂ ನೋಡಿ ನನಗೆ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಜ್ಞಾಪಕಕ್ಕೆ ಬಂತು. ಹೇಗೆ ನಿಮಗೆ ಹಾರ್ಮೋನಿಯಂ ನುಡಿಸೋದು ಖುಷಿ ಕೊಡುತ್ತೋ, ನನಗೆ ಇವಿಎಂ ಬಟನ್ ಒತ್ತೋದ್ರಿಂದ ಸರಿಯಾಗಿ ಹೇಳ್ತಿದ್ಯಾ ನೀನು. ಈಗಂತೂ ಚುನಾವಣೆ ಫಲಿತಾಂಶಕ್ಕೂ ಕೂಡ ಹೆಚ್ಚು ಸಮಯ ನಾವೇನು ಕಾಯಬೇಕಾಗಿಲ್ಲ. ಇವಿಎಂ ನಿಂದ ಬರೀ ಚುನಾವಣಾ ಪ್ರಕ್ರಿಯೆ ಸುಲಭವಾಗಿಲ್ಲ. ಮೊದಲಿಗಿಂತಲೂ ನಾನು ಇದನ್ನು ನೋಡಿದ್ದೀನಿ. ನಾವು ಯಾವ ಅಭ್ಯರ್ಥಿಗೆ ಓಟ್ ಹಾಕ್ತೀವೋ ಅವನಿಗೆ ನಮ್ಮ ಓಟ್ ತಲುಪಿದೆಯೋ ಬಿಟ್ಟಿದ್ಯೋ ಅಂತ ಪಕ್ಕದಲ್ಲಿ ಇಟ್ಟಿರೋ ಮೆಷಿನ್ನಲ್ಲಿ ಒಂದು ಸ್ಲಿಪ್ನಲ್ಲಿ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಹೆಸರು ಮತ್ತು ಚುನಾವಣಾ ಚಿಹ್ನೆ ಕಾಣಿಸುತ್ತೆ. ಈಗ ಇದ್ರ ಬಗ್ಗೆ ಸಂಶಯಗಳು ಅವರ ಹತ್ರನೇ ತಾನೇ ಇರೋದು ಅಲ್ವಾ ಕಲ್ಪನಾ? ಹಾ, ಯಾಕಾಗ್ಬಾರ್ದು ಭಾರತ ಅಣ್ಣ, ನಾನ್ ಹೇಳ್ತೀನಿ. ಆ ಮೆಷಿನ್ ಅನ್ನ ವಿವಿ ಪ್ಯಾಟ್ ಅಂತಾರೆ ಭಾರತೀಯಕ್ಕ, ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಮೆಷಿನ್ ಅಂತ. ಅದರಲ್ಲಿ ಬಟನ್ ಒತ್ತಿದ ತಕ್ಷಣ ವ್ಯಕ್ತಿಗೆ ಸ್ಲಿಪ್ ಕಾಣಿಸುತ್ತೆ. ಇದು ನಿಮ್ಮ ಓಟ್ ನೀವು ಆರಿಸಿದ ವ್ಯಕ್ತಿಗೆ ಸೇರಿದೆ ಅಂತ ಅದು ಸುನಿಶ್ಚಿತಗೊಳಿಸುತ್ತೆ. ಅದರ ನಂತರ ಆ ಸ್ಲಿಪ್ ಮೆಷಿನ್ ಅಲ್ಲೇ ಸುರಕ್ಷಿತ ಸ್ಥಾನದಲ್ಲಿ ಸೇರ್ಕೊಳ್ಳುತ್ತೆ. ಅಕ್ಕಲ್ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ರು? ಅರೆ ಚಿಕ್ಕಪ್ಪ ಬಂದ್ರು ನೋಡು, ಹೊರಗಡೆ ದಿನಪತ್ರಿಕೆ ಓದ್ತಾ ಕೂತಿದ್ದಾರೆ. ಖಂಡಿತ ಯಾವುದೋ ಮಹತ್ವದ ವಿಷಯದ ಬಗ್ಗೆ ಓದ್ತಾ ಇರ್ಬೇಕು. ನಡೀರಿ, ಅವರನ್ನು ಕರೆದ್ ಬಿಡೋಣ, ಕೆಲವು ಮಜವಾದ ವಿಷಯ ತಿಳಿಸ್ತಾರೆ. ಚಿಕ್ಕಪ್ಪ, ಓ ಚಿಕ್ಕಪ್ಪ, ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ ಚಿಕ್ಕಪ್ಪ. ಇಲ್ ಬನ್ನಿ, ನಾವ್ ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದೀವಿ, ನಿಮ್ಮ ಜ್ಞಾನದ ಖಜಾನೆ. ಮಗಳೇ, ಈ ನನ್ನ ಅನುಭವದಿಂದ ಕೂಡಿಸಿಟ್ಟಿರೋ ಈ ಮಾಹಿತಿ ಖಜಾನೆ ಇದೆಯಲ್ಲ, ಅದು ನಿಮಗೋಸ್ಕರ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ದೊಡ್ಡ ವಿಷಯ ಹೇಳ್ತೀನಿ, ಮತ್ತೆ ಅದು ಬಹಳ ಒಳ್ಳೆ ವಿಷಯ ನಮ್ಮ. ಹಾ ಹಾ, ಹೇಳಿ ಚಿಕ್ಕಪ್ಪ. ನಿಂಗೆ ಗೊತ್ತಾ ಮಗಳೇ, ನಮ್ಮ ದೇಶದಲ್ಲಿ ಮೊದಲ ಸರ್ತಿ ಈ ಎಲೆಕ್ಟ್ರಾನ್ ಕೆಲವು ಸಣ್ಣ ಪುಟ್ಟ ಸ್ತರಗಳಲ್ಲಿ ಇಂತಹ ಪ್ರಯತ್ನಗಳು ನಡೆದವು. ಆಮೇಲೆ 2000 ನಂತರ ಎಲ್ಲ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಇವಿಎಂ ಮೂಲಕನೇ ನಡೆದಿದ್ದು. ಒಂದು ಇವಿಎಂ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನಲ್ಲಿ ಅಬ್ಬಬ್ಬಾ ಅಂದರೆ 384 ಅಭ್ಯರ್ಥಿಗಳ ಹೆಸರು. ಈ ವಿಷಯಗಳಂತೂ ನಮಗೆ ಗೊತ್ತೇ ಇರಲಿಲ್ಲ ಚಿಕ್ಕಪ್ಪ. ನಿನಗೆ ಗೊತ್ತಾ ಭರತ್, ನನ್ನ ಅಜ್ಜಿ ಊರಿನಲ್ಲಿ ಅಂಗನವಾಡಿಯಲ್ಲಿ ಅದಿತಿ ಅಕ್ಕ ಅಂತ ಇದ್ದಾಳೆ, ಅವಳು ಅಲ್ಲಿ ಬಿಎಲ್ಒ ಆಗಿದ್ದಾಳೆ. ಅವರಿಗೆ ಈ ವಿಷಯ ಬನ್ನಿ, ಅವರ ಕೆಲವು ಮಾತುಗಳನ್ನ ನಿಮಗೂ ಕೇಳಿಸ್ತೀನಿ, ಹಾಗೆ ನಮ್ಮ ಶ್ರೋತೃಗಳಿಗೂ ಕೇಳಿಸ್ತೀನಿ. ಅದಿತಿ ಅಕ್ಕ ನಮಸ್ಕಾರ. ನಮಸ್ಕಾರ ನಂದು ಅಣ್ಣ, ಏನು ಬೆಳಿಗ್ಗೆ ದರ್ಶನ ಆಗೋಯ್ತು? ಹಾ ಅಕ್ಕ, ಎಲ್ಲವೂ ಸರಿಯಾಗಿದೆ. ಆದ್ರೆ ಅಂತೂ ಸೀಲ್ ಒತ್ತುವುದರಲ್ಲಿ ನಿಸ್ಸೀಮರು. ಬ್ಯಾಲೆಟ್ ಪೇಪರ್ ತೆಗೆದುಕೊಂತೀವಿ, ಅದ್ರ ಮೇಲೆ ಟಪ್ ಅಂತ ಒಂದು ಸೀಲ್ ಒತ್ತು ಬಿಡ್ತೀವಿ, ಆಗೋಯ್ತು ಓಟ್ ಹಾಕಿದ್ದು. ಈಗಂತೂ ಓಟ್ ಹಾಕೋಕೆ ಉದ್ದದ ಮಿಷನ್ ಬಂದ್ಬಿಟ್ಟಿದೆ. ಈ ಬಟನ್ ಗಿಟನ್ ನನಗೆ ಅರ್ಥನೇ ಆಗೋದಿಲ್ಲ. ಅರೆ ನಂದು ಅಣ್ಣ, ಇಷ್ಟೇನಾ ಇವಿಎಂ ನಿಂದ ಓಟ್ ಹಾಕೋದು? ಸಿಕ್ಕಾಬಿಟ್ಟೆ ಸುಲಭ ಇದೆ. ನಿಮ್ಮ ಇಷ್ಟದ ಚುನಾವಣಾ ಚಿಹ್ನೆಯನ್ನ ಹುಡುಕೋದು ಅಂತ. ಇವಿಎಂ ನಲ್ಲಿರೋ ಬ್ಯಾಲೆಟ್ ಪೇಪರ್ ನಲ್ಲಿ ಎಲ್ಲಾ ಚುನಾವಣಾ ಅಭ್ಯರ್ಥಿಗಳ ಹೆಸರು ಮತ್ತು ಚಿಹ್ನೆ ಅಚ್ಚಾಗಿರುತ್ತೆ. ಇದರಿಂದ ಓಟ್ ಹಾಕೋದು ಇನ್ನೂ ಸುಲಭ ಆಗುತ್ತೆ ನಂದೋಣ. ಅರೆ ಅಕ್ಕ, ನೀವಂತೂ ನನ್ನ ತಿಳಿಸ್ಕೊಟ್ಟ ಮೇಲೆ ನನ್ನ ಭಯ ದೂರ ಆಯ್ತು. ಅದೇನಂದ್ರೆ ನಮ್ಮ ಓಟು ಹಾಳಾಗಬಾರ್ದು ಎಂಬುದೇ ನಮ್ಮಾಸೆ. ಅದು ನೀಲಿ ಬಟನ್ನೇ ಒತ್ತಿ, ಅದು ಒಂದ್ಸರ್ತಿ ಮಾತ್ರ. ಹಾ, ಇನ್ನೊಂದು ವಿಷಯ, ಬೀಪ್ನ ಧ್ವನಿನ ಕೇಳಿಸ್ಕೊಳ್ಳಿ. ಸರಿ ಅಕ್ಕ, ಗಮನದಲ್ಲಿರತ್ತೆ. ನೀಲಿ ಬಟನ್ ಹೊತ್ತು ತಾನೆ. ಸ್ನೇಹಿತರೆ, ನೀವು ಕೂಡ ಇಂತಹ ನಿಮ್ಮದೇ ಆದ ಕೆಲವು ಕವಿತೆಗಳು ಅಥವಾ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗುರುತು ಮಾಡಿಕೊಳ್ಳಿ, 9999091950. ಸರಿ, ಹಾಗಾದ್ರೆ ತಡ ಯಾಕೆ? ನಿಮ್ಮ ಸೃಜನಾತ್ಮಕವಾದಂತಹ ಮೆಸೇಜ್ ನಮಗೆ ತಲುಪಬೇಕು, ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ, ಮೈ ಯೋಗೇಶ್ ಠಾಕೂರ್ ಪ್ರಸ್ತುತ ಕರ್ನಾ ಚಾಹತಾ ಹೂಂ. ಭಾರತ ಕೆ ಜನ್ ಜನ್ ಏಕ ರಾಷ್ಟ್ರ ನಿರ್ಮಾತಾ, ಲೋಕತಂತ್ರ ಕಿ ಜನನಿ ಭಾರತ, ಶಾಸನ ನಾಗರಿಕೋ ಕಿ ಅಧಿಕಾರ ಪ್ರದಾತಾ. ಆಯೇ ಹಮ್ ಸಬ್ ಅಪನೆ ಹಾಥೋ ಸೆ ಬನಾಯೇ ರಾಷ್ಟ್ರ ಕೆ ಭಾಗ್ಯ ವಿಧಾತಾ. ಶಾಸನ ಕೆ ವಿಭಿನ್ನ ಸ್ವರೂಪೋ ಮೇ ಸಬ್ಸೆ ಅನುಪಮ ಲೋಕತಂತ್ರ ಪ್ರಣಾಲಿ, ಜಿಸ್ಮೇ ಹೈ ದೇಶ್ ಕೆ ದುರಸ್ತ ಕೋನೆ ಮೇ ರಹನೆ ವಾಲೆ ನಾಗರಿಕ ಕಿ ಭಾಗೀದಾರಿ. ಆಯೇ ಹಮ್ ಸಬ್ ಅಪನೆ ಹಾಥೋ ಸೆ ಬಢಾಯೇ ಅಪನೆ ರಾಷ್ಟ್ರ ಕಿ ಖುಷಹಾಲಿ. ಲೋಕತಂತ್ರ ಮೇ ಜತ ಭಾರತ ಕಾ ಪ್ರೇರಕ ಭಾಷಣ, ಭಾರತ ಕೆ ನಾಗರಿಕ ಅಪನೆ ಮತಾಧಿಕಾರ ಕಿ ತಾಕತ್ ಸೆ ರಚ ರಹೇ ರಾಷ್ಟ್ರ ಕಿ ಸಮೃದ್ಧಿ ಕಿ ಕವಿತಾ. ಹಮಾರಿ ಧರ್ತಿ ಪರ ಅನವರತ ಬಹತಿ ರಹೇ ಲೋಕತಂತ್ರ ಸ್ವತಂತ್ರತಾ ಸಮಾನತಾ ರಾಷ್ಟ್ರ ಕಿ ಏಕತಾ ಔರ ಅಖಂಡತಾ ಕಿ ಸರಿತಾ. ಆಯೇ ಹಮ್ ಸಬ್ ಅಪನೆ ಮತದಾನ ಕಿ ಶಕ್ತಿ ಸೆ ಔರ ಸುದೃಢ ಕರೇ ಇಸ್ ಗೌರವಶಾಲಿ ರಾಷ್ಟ್ರ ಕಿ ಅಸ್ಮಿತಾ. ಶ್ರೋತೃಗಳೇ, ನಮ್ಮಲ್ಲಿರುವ ಜ್ಞಾನ ಮತ್ತೊಬ್ಬರ ಕೆಲಸಕ್ಕೆ ಸಹಾಯಕವಾದರೆ ಹುಡ್ಸೋದೊಂದೇ ಅಲ್ಲ, ಜೊತೆಗೆ ಯಾರಿಗಾದ್ರೂ ಈ ವಿಷಯದಲ್ಲಿ ತೊಂದರೆ ಇದ್ರೆ ಅವರ ಸಮಸ್ಯೆಗೆ ಸಮಾಧಾನವನ್ನು ಕೂಡ ನೀಡಬೇಕಾಗಿದೆ. ಬನ್ನಿ ಹಾಗಾದ್ರೆ ಕೇಳೋಣ ಈಗ ಸುಪ್ರಸಿದ್ಧ ಚಲನಚಿತ್ರ ನಾಯಕ ನಟ, ರೈಟರ್ ತೌರ್ ಪೇ ಭೀ ಜಾನ್ತೆ ಹೈ, ಏಕ್ ಫಿಲ್ಮ್ ಕಲಾಕಾರ ಕೆ ತೌರ್ ಪೇ ಜಾನ್ತೆ ಹೈ, ಲೇಕಿನ್ ಸಾಥ್ ಮೇ ಆಪ್ ಯೇ ಭೀ ಜಾನ್ತೆ ಹಿ ಹೂಂ, ಮೈ ಅಪ್ನೆ ದೇಶ್ ಕಿ ಖಾಸಿಯತೇ ಸೋಚ್ತಾ ಹೂಂ, ತೋ ಉಸ್ಮೇ ಸಬ್ಸೇ ಊಪರ್ ಜೋ ನಾಮ್ ಆತಾ ಹೈ ವೋ ಆತಾ ಹೈ ಲೋಕತಂತ್ರ ಕಾ. ಲೋಕತಂತ್ರ ಇಸ್ ಬಾತ್ ಕೋ ತಯ ಕರ್ತಾ ಹೈ ಕಿ ಇಸ್ ದೇಶ